ಇದುವರೆಗೂ ಕಿಸಾನ್ ವಾಣಿಯಲ್ಲಿ ನೈಸರ್ಗಿಕ ಪದ್ಧತಿಯಲ್ಲಿ ಅಡಿಕೆ, ತೆಂಗು ಹಾಗೂ ಬಾಳೆಯ ಕೃಷಿ ಕುರಿತು ಹಾಸನ ತಾಲೂಕು ಕಡದರವಳ್ಳಿಯ ಪ್ರಗತಿಪರ ಕೃಷಿಕ ಕೆಎಂ ನಾಗರಾಜು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರ ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳ್ತೀರಾ ಗೀತಸುಧಾ, ಹಾಸನಾಂಬ ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಗಾನಯಾನ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ, ಲಘು ಭಾಷಣ, ನೀವು ಕರ್ಚಿಫ್ ಹಾಕಿದ್ದೀರಾ, ಪ್ರವೀಣ್ ಕುಮಾರ್ ಮಾವಿನಕಾಡು ಅವರಿಂದ. 9:00 ಶಾಸ್ತ್ರೀಯ ಸಂಗೀತ. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ, ಸಾಹಿತ್ಯ ನುಡಿ ಸಂಚಿಕೆ. ಮೊದಲಿಗೆ ಆಳಂದ ತಾಲೂಕಿನಲ್ಲಿ ಶರಣ ಪರಂಪರೆ, ಈ ವಿಷಯವಾಗಿ ಮಾತನಾಡುತ್ತಾರೆ ಧರ್ಮಣ್ಣ ಹೆಚ್ ಧನ್ನಿ. ನಂತರ ಡಾಕ್ಟರ್ ಬಿ ಶರಣಪ್ಪ ಸತ್ಯಂಪೇಟೆ ಅವರಿಂದ ಕಾವ್ಯಧಾರೆ. 10:00 ಭಾವನ, ಪ್ರಸ್ತುತಿ ಕೆಎಂ ಮಂಜುನಾಥ್. 10:30 ಮುಂಬೈ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ. 6:20 ಶುಭೋದಯ ಕರ್ನಾಟಕ, ಭಕ್ತಿ ಸಮರ್ಪಣೆ. 6:40 ಸಾವಯವ ಮಾತುಕತೆ, ಬಾನುಲಿ ಸರಣಿ, ಪ್ರಸ್ತುತಿ ಶ್ರೀ ಪಡ್ರೆ. ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆಗಳು. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನುಡಿತೇರ ನೆಳೆದವರು. ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ.